ಆಚಾರ್ಯ, ನಾವೀ ರಾಜಭವನದಲ್ಲಿ ಬಂದದ್ದು ಹೇಗೆ? ಅಣ್ಣ, ಇದು ರಾಕ್ಷಸರ ಮೋಸ. ಏನು ಮಾಡುವುದು, ನಾವೀಗ ನಿಶಸ್ತ್ರರಾಗಿದ್ದೇವೆ. ಇದೆಯಾ? ಹಾ, ದಿವ್ಯ ಪುರಸರನ್ನು ಯಾರಾಗಿರಬಹುದು? ದಾಸಿ ಹೇಳುತ್ತೇನೆ ಕೇಳುವಂತವಳು. ಹೇಳ್ತಿ, ಅದೇನಿರ್ಬೋದು, ಹೇಳುವಂತವಳಾಗು. ಇವರನ್ನು ಮಾತಾಡಿಸಬೇಕೆಂದ್ರೆ ನಾಚಿಕೆ ಅಡ್ಡಾಗುತ್ತದೆ. ಹಾಗಲಿ ಧೈರ್ಯದಿಂದ ಮಾತನಾಡಿಸುವನು. ಹೇ ಮಾನಭಾವರೇ, ಯಾರಿವಳು ಭಾಗ್ಯದೇವತೆ? ನಾನು ಈ ಪಾತಾಳ ಲೋಕದ ಅರಸು, ಐರಾವಣದ ಪಟ್ಟದ ಮಹಿಷಿ. ನನ್ನ ಹೆಸರು ಚಂದ್ರಸೇನಿ. ತಾವು ಯಾರು, ತಮ್ಮ ಹೆಸರೇನು? ರಾಜಮಹಿಷಿ. ಹೋ, ಲೋಕವಿಖ್ಯಾತವಾದ ರಘುಕುಲ ಸಂಜಾತನು, ದಶರಥಾತ್ಮಜನು, ಪರಮ ಭದ್ರತೆಯಾದ ಕೌಶಲ್ಯ ಸಂಜಾತನಾದ ರಾಮಚಂದ್ರನು. ರಾಮದೇವಾದೇನಿರುದು ಬೇಗನೆ ಹೇಳುವಂತವನಾಗು. ಪರಕಾಮಿನಿಯನ್ನು ಬಯಸಿ ಪಾಪ ಕುಂಡದಲ್ಲಿ ಬೀಳುವನೆ, ನನ್ನೊಡನೆ ಎಚ್ಚರದಿಂದ ಮಾತನಾಡು. ರಾಮದೇವ ಹೇಳುತ್ತೇನೆ ಕೇಳುವಂತ, ಅದೇನಿರುವುದು ಬೇಗ ಹೇಳುವಂತವಳಾಗು. ಹೇಳಯ ಕೌಶಲ್ಯ ತನಯ, ಹೇಳಯ ಬಾ. ಚಾತಕಿನಿ, ನಿನ್ನ ಪ್ರೇಮ ಮಂಜಿರದಿಂದ ನನ್ನನ್ನು ಹೊರಬಿಡಬೇಡ. ಮತಿ ಹೇಳ ಮಾನವುಳ್ಳ ಮಾನಿನರು ನಿನ್ನ ಮಾತುಗಳನ್ನು ಕೇಳಿ ಏನಂದಾರೆಂಬ ಭೀತಿಲ್ಲದೆ ಮಾತನಾಡುವುದೊಳಿತೆ. ಕಂಡ ಕಂಡ ಪುರುಷರನ್ನು ಕೂಡಿ ಸುಖಿಸಬೇಕೆನ್ನುವ ನಿನ್ನ ಪಶುವರ್ತನವು ಜಗತ್ತಿನಲ್ಲಿ ಹಬ್ಬಿದರೆ ಸ್ತ್ರೀಕುಲವಾದ ಪಾದವಾಗದೆ ಬಿಟ್ಟಿದೆ. ಕಾಮುಕಳೆ, ನಿನ್ನ ಕೆಟ್ಟ ಕಲ್ಪನೆಗಳನ್ನು ನಿನ್ನ ಮನಸ್ಸಿನಿಂದ ಕಿತ್ತು ಹಾಕು. ಮಾತೃ ಹತ್ತು ಪರದಾರೇಶು, ಜಗತ್ತಿನಲ್ಲಿರುವ ಸ್ತ್ರೀಯನ್ನೆಲ್ಲ ತಾಯಿಯಂತೆ ಕಾಣುವ ನನ್ನನ್ನು ತಾಯಿ ಮಕ್ಕಳ ಮೋಹದಿಂದ ನೋಡು. ರಾಮದೇವ ಹೇಳುತ್ತೇನೆ ಕೇಳುವಂತವಳ, ಬೇಗ ಹೇಳುವಂತವಳ. ನಿನ್ನ ಸಂಭೋಗ ಸುಖವೆನಗೆ ಸ್ವಪ್ನವಾಗದಿರಲಿ. ರಕ್ಕಸ ಮಡದಿ, ತೊಡುಗುದನದಂತೆ ಮನಸ್ಸನ್ನು ಸಡಿಲು ಬಿಡಬೇಡ. ಜಗತ್ತಿನಲ್ಲಿ ವಿವಾಹ ಬಂಧನದಿಂದ ಬಂಧಿತರಾದ ಸ್ತ್ರೀ ಪುರುಷರು ತಮ್ಮ ರಥ ಭಂಗ ಮಾಡಿದಲ್ಲಿ ಪಾಪ ಭಾಗಿಗಳಾಗುವರು. ಇಂದ್ರ ಚಂದ್ರರು ಪರ ಕಾಮಿನಿಯನ್ನು ಕಾಮಿಸಿದರು. ಆ ಪಾಪ ಮೂಲಕವಾಗಿ ಇಂದ್ರನು ಭಗಾಂಗನಾದನು, ಚಂದ್ರನು ಕಲಂಕಿತನಾದರು. ನಿನ್ನ ಎಳೆ ಯೌವನವನ್ನು ನಿನ್ನ ಪತಿಗೆ ನೈವೇದ್ಯ ಮಾಡು. ತೂ ಹೇಳಿ ಹೆಂಗಸಾಗಿ ಹುಟ್ಟಬಾರತ್ತೆ? ಮಣ್ಣಿನ ಗೊಂಬೆಗೆ ಚೈತನ್ಯವಿಲ್ಲದ ಬಣ್ಣವನ್ನು ಕೊಟ್ಟಂತಿದೆ ನಿನ್ನ ಸೌಂದರ್ಯ. ನಿನ್ನನ್ನು ಅಪೇಕ್ಷಿಸಿದ್ದು ತಪ್ಪು. ಆಗಲೇ ನಿನ್ನನ್ನು ಕಾಳಿ ದೇವಿಗೆ ಬಲಿಕೊಟ್ಟು ಕಾಲಾರಮನಿಗೆಯನ್ನು ಅಟ್ಟುವೆನು. ನೀಸಳೆ, ಆ ಬಾಲಿ ಪಾಲಿಗೆ ಬಂದದ್ದೇ ಪಂಚಾಮೃತ ಎಂದು ತಿಳಿದು ಅವನ ಸೇವೆಯನ್ನು ಮಾಡಿ ಧನ್ಯಳಾಗಬೇಕು. ಇದೇ ಭಾರತೀಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿರುವ ಪತಿವ್ರತೆಯರ ಸತ್ಯಾಚರಣೆ. ಈ ವ್ರತಾಚರಣೆಯಿಂದ ಸಾಧ್ವರು ಜಗತ್ತಿನ ಸ್ತುತಿಗೆ ಪಾತ್ರರಾಗುವರು. ತೂ ಹೇಳಿ ಹೆಂಗಸಾಗಿ ಹುಟ್ಟಬಾರದಿತ್ತೆ? ನಾನು ನಿನ್ನನ್ನು ಅಪೇಕ್ಷಿಸಿದ್ದು ತಪ್ಪು. ರಾಮದೇವ ಹೇಳ್ತೀನಿ ಕೇಳುವಂತವಳಾಗು. ತಮ್ಮ, ಲಂಕೇಶ್ವರನ ಅಪ್ಪಣೆ ಅಂತೆ ರಾಮ ಲಕ್ಷ್ಮಣರನ್ನು ಪಾತಾಳ ಲೋಕಕ್ಕೆ ತಂದಂತಾಯಿತು. ಏನು ಮೇಲೆ ಅವರನ್ನು ಕಾಳಿ ದೇವಿಗೆ ಬಲಿ ಕೊಡುವುದೊಂದೇ ನಮ್ಮ ಕೆಲಸ. ಅಣ್ಣ, ಆ ವ್ಯವಸ್ಥೆಯು ಆಗಲೇ ಆಗಿರುವುದು. ಇನ್ನು ಮೇಲೆ ಶ್ರೀರಾಮ ಲಕ್ಷ್ಮಣರನ್ನು ಕತ್ತರಿಸಿ ಹಾಕುವುದೇ ಮುಂದಿನ ಕೆಲಸ. ನಡೆ ಹೋಗುವ. ಮತ್ತೆ ವಿಳಂಬ, ನಡೇ ಹೋಗುವ. ಸೀತಾ ಸೀತಾ ಮನೋಭಿ ರಾಮ, ಸುರಂಗ ಮಾರ್ಗವಾಗಿ ಪಾತಾಳಕ್ಕೆ ಬಂದೆ. ಇನ್ನು ರಾಮ ಲಕ್ಷ್ಮಣರನ್ನು ಶೋಧಿಸುವುದೊಂದೇ ನನ್ನ ಕೆಲಸ. ಎಲೋ, ನೀನು ಯಾರೊಡನೆ ಯುದ್ಧ ಮಾಡಬೇಕೆನ್ನುವೆ? ನಮ್ಮನ್ನು ಈ ಪಾತಾಳ ಲೋಕಕ್ಕೆ ಯಾರು ತಂದರು? ಆ ರಕ್ಕಸರೊಡನೆ ಮೂರ್ಖ ನಿಲ್ಲು ಯುದ್ಧಕ್ಕೆ, ಮೂರ್ಖ ನಿಲ್ಲು ಯುದ್ಧಕ್ಕೆ. ತಮ್ಮ, ನೀನಿಲ್ಲದ ಈ ಪಾತಾಳ ಲೋಕವು ಯಾರಿಗೆ ಬೇಕು? ಹುಲ್ಲೆಯಿಂದ ಹುಲಿಯ ಮರಣವೇ. ಹಲ ಹಲ ಎಲ್ಲಿ ನರ ಪಶುಗಳು? ಎಲ್ಲೋ ರಕ್ಕಸು, ಯಾರಿಗೆ ನರಪಸು ಎಂದು ಬಗಳಿದಿ? ಕೈಲಾಸನಾದರೂ ಕೊಟ್ಟ ವರದಿಂದ ಮದೋನ್ಮತ್ತನಾಗಿ ಎಷ್ಟು ದಿವಸ ಬಾಳಿರಬಲ್ಲಿ? ಹರ ಕೊಟ್ಟವರ ನಿನ್ನ ಮರಣವನ್ನು ತಪ್ಪಿಸುವುದೆ. ಮದಾಂದ, ಇದೋ ಈ ರಾಮಭಾಣದ ಪೆಟ್ಟನ್ನು ಸಹಿಸು. ಎಲವೋ ರಾಮ, ಮೃಗೇಂದ್ರನ ಮುಂದೆ ಶೃಗಾಲ ಜಂಬ ಕೊಚ್ಚಿದಂತಿದೆ ನಿನ್ನ ಪೌರುಷ. ರಾಮ, ಹಾ ರಾಮದೇವ, ಯಾರು ನನ್ನ ರಾಮಚಂದ್ರನನ್ನು ಚಿಂತಿಸಿದವರು? ಅಪ್ಪ, ನೀನು ಯಾರು? ಶ್ರೀ ರಾಮಚಂದ್ರನು ನಿನಗೇನಾಗಬೇಕು ಹೇಳು. ನೀನು ಹೇಗೆ ಬಂದೆ? ಮುಂದೆ ರಚಿತವಾಗುವ ರಾಮಾಯಣದಲ್ಲಿ ನನ್ನ ಹೆಸರು ನಿಷ್ಕಲಂಕವಾಗಬೇಕೆಂಬ ನನ್ನ ಮನದ ಬಯಕೆಯು ಶ್ರೀರಾಮಚಂದ್ರನನ್ನು ಓರ್ವ ಹೆಂಗಸಿಗೆ ತಂದು ಒಪ್ಪಿಸುವುದರಲ್ಲಿ ಹಾಳಾಗಿ ಹೋಗುವುದು. ಸಮುದ್ರವನ್ನು ಹಾರಿದೆ, ಅಶೋಕವನವನ್ನು ನಾಶ ಮಾಡಿದೆ, ಲಂಕೆಯನ್ನು ಸುಟ್ಟೆ. ಇದೋ ಅಮ್ಮ, ನಿನ್ನ ವಚನದಂತೆ ಶ್ರೀರಾಮಚಂದ್ರನನ್ನು ಕರೆತರುವೆ. ಅವರು ಬಂದಾಗ ಏನಾದರೂ ಅಪಶಕುಲವಾದರೆ ಅವರು ಇಲ್ಲಿ ನಿಲ್ಲಲಾರರು. ಹಾಗೆ ಆಗಲಿ. ಮೃಗೇಂದ್ರನ ಮುಂದೆ ಮಂಗಣ ಚಲ್ಲಾಟವೇ. ಮೂರ್ಖ, ಅದೇನು ಯುದ್ಧಕ್ಕೆ ಸಿದ್ಧನಾಗು. ಮೂರ್ಖ ಯುದ್ಧಕ್ಕೆ ಸಿದ್ಧನಾಗುವಂತವನಾಗು. ಮೂರ್ಖ ನಿಲ್ಲು ಯುದ್ಧಕ್ಕೆ. Yeah. ಅಂದ್ರ ಈ ನಲ್ಲಿಯನ್ನು ಬಿಟ್ಟು ಎಲ್ಲಿಗೆ ಹೋಗುವೆ? ಅಂಜನೇಯ, ನಿನ್ನ ಮಾಯವು ತಿಳಿಯಲಿಲ್ಲ. ರಾಮ, ನಿನ್ನ ಯೋಗದಲ್ಲಿ ನನ್ನ ಪ್ರಾಣ ಪಕ್ಷವು ಹಾರಿ ಹೋಗುವುದು. ಇದೋ ನಿನಗೆ ಶಾಪವನ್ನು ಕೊಡುವೆನು. ಚಂದ್ರಸೇನ, ಈ ರಾಮಾವತಾರದಲ್ಲಿ ನಿನ್ನ ಬಯಕೆ ಪೂರ್ಣವಾಗಲಾರದು. ಮುಂದಿನ ಕೃಷ್ಣಾವತಾರದಲ್ಲಿ ಸತ್ರಾಜಿತನ ಕುಮಾರಿಯಾಗಿ ಸತ್ಯ ಭಾಮೆ ಎಂಬ ಹೆಸರಿನಿಂದ ನೀನು ನನ್ನ ಕೈ ಹಿಡಿವಿ. ಆಗ ನಾನು ನಿನ್ನ ಮಣಿಮಂತ ಏರುವೆ. ಇದೋ ವಚನವನ್ನು. ರಾಮದೇವ, ಹಾಗೆ ಆಗಲಿ. ಇದುವರೆಗೆ ಹುಬ್ಬಳ್ಳಿ ತಾಲೂಕಿನ ಸುಳ್ಳದ ಈರಪ್ಪಣ್ಣ, ಕಲ್ಲಪ್ಪ, ಕುಂದಗೋಳ್ ಹಾಗೂ ಸಂಗಡಿಗರಿಂದ ದೊಡ್ಡಾಟ ಕೇಳಿದಿರಿ. ಇದರಲ್ಲಿ ಚಂದ್ರಸೇನನ ಸೋಲು ಸನ್ನಿವೇಶ ಇದಾಗಿತ್ತು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ. ಈ ಬ್ಯಾಂಕ್ ಡೇ ಎಸ್ಬಿಐ ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು ಎಸ್ಬಿಐಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ. ಈಗ ಕೃಷಿ ವಾರ್ತೆ. ಕಾಲುಬಾಯಿ ಜ್ವರ ಅಥವಾ ಕಾಲುಬಾಯಿ ರೋಗ ಅಥವಾ ಕಾಲುಬಾಯಿ ಬೇನೆ, ಇದು ಅತಿ ಸೂಕ್ಷ್ಮಾಣುವಿನಿಂದ ಆಕಳು, ಎಮ್ಮೆ, ಹಂದಿ, ಕುರಿ ಮತ್ತು ಆಡುಗಳಲ್ಲಿ ಕಂಡುಬರುತ್ತೆ. ವರ್ಷದಲ್ಲಿ ಯಾವಾಗ ಬೇಕಾದರೂ ಈ ರೋಗ ಬರಬಹುದು. ಆದರೆ ಸಾಮಾನ್ಯವಾಗಿ ಜನವರಿಯಿಂದ ಮಾರ್ಚ್ನಲ್ಲಿ ಇದರ ಬಾಧೆ ಹೆಚ್ಚು. ಅತಿ ಸೂಕ್ಷ್ಮಾಣು ಇರುವಂಥ ನೀರು ಮತ್ತು ಆಹಾರವನ್ನು ಸೇವಿಸೋದ್ರಿಂದ, ಅಲ್ಲದೆ ಉಸಿರಾಟದ ಮೂಲಕ ಇದು ಬರುತ್ತದೆ. ಒಮ್ಮೆ ಬಂದರೆ ಎಲ್ಲ ದನಗಳಿಗೆ ಕಾಳ್ಗಿಚ್ಚಿನಂತೆ ಇದು ಹರಡುತ್ತದೆ. ಮಿಶ್ರತಳಿ ಆಕಳುಗಳಿಗೆ ಈ ರೋಗದಿಂದ ಹೆಚ್ಚು ನಷ್ಟವಾಗುತ್ತದೆ. ಈ ರೋಗ ಬಂದಾಗ ವಿಪರೀತ ಜ್ವರ ಇರುತ್ತೆ, ಆಹಾರ ತಿನ್ನಲು, ನೀರು ಕುಡಿಯಲು ಆಗೋದಿಲ್ಲ. ಬಾಯಿಯಲ್ಲಿ ಮತ್ತು ನಾಲಿಗೆಯಲ್ಲಿ ಮೊದಲು ಗುಳ್ಳೆಗಳು ಕಾಣಿಸಿಕೊಂಡು ನಂತರ ಅವು ಒಡೆದು ಹುಣ್ಣುಗಳಾಗ್ತವೆ. ಬಾಯಿಯಿಂದ ಒಂದೇ ಸಮನೆ ಜೊಲ್ಲು ಸುರಿಯುತ್ತೆ. ಕಾಲಿನಲ್ಲಿ ಗೊರಸುಗಳ ಮಧ್ಯೆ ಹುಣ್ಣುಗಳಾಗಿ ನಂತರ ನೊಣ ಕುಳಿತು ಹುಳುಗಳು ಸೇರಿಕೊಂಡು ಕೀವು ಬರಬಹುದು. ಇದರಿಂದ ಕಾಲಿಗೆ ನೋವಾಗಿ ಅವು ಕುಂಟಿಕೊಂಡು ನಡೀತವೆ, ಇಲ್ಲವೇ ಮಲಗಿಕೊಂಡಿರ್ತವೆ. ಮೊಲೆ ಮತ್ತು ಮೊಲೆಯ ತೊಟ್ಟಿನಲ್ಲಿ ಹುಣ್ಣುಗಳಾಗಿ ಕೆಚ್ಚಲು ಬಾವು ಬರುತ್ತದೆ. ಇವೆಲ್ಲ ಕಾರಣಗಳಿಂದಾಗಿ ಹಾಲಿನ ಪ್ರಮಾಣ ಬಹಳ ಕಡಿಮೆಯಾಗುತ್ತದೆ. ರೋಗದಿಂದ ಒಂದು ಅಥವಾ ಎರಡು ವಾರ ನರಳಿ ನಂತರ ದನಗಳು ಗುಣಮುಖವಾಗ್ತವೆ. ಆದರೆ ಮುಂದೆ ಇವು ಈ ರೋಗದ ದುಷ್ಪರಿಣಾಮದಿಂದ ನರಳುತ್ತವೆ. ಅಂದರೆ ಹೆಚ್ಚಿನ ಉಸಿರಾಟ, ಬುಸುಗುಟ್ಟುವುದು, ತೇಕುವುದು, ಸರಿಯಾಗಿ ಮೇವು ತಿಂದೇ ಇರುವುದು ಮತ್ತು ಹಾಲಿನ ಪ್ರಮಾಣ ಸಾಕಷ್ಟು ಕಡಿಮೆಯಾಗುತ್ತದೆ. ಗೊರಸುಗಳು ಕಿತ್ತುಕೊಂಡು ಬರಬಹುದು, ಕೂದಲು ಬಿರುಸಾಗಿ ಹೊರಟಾಗಿರುತ್ತೆ, ಆಕಳುಗಳು ಸರಿಯಾಗಿ ಬೆದೆಗೆ ಬರೋದಿಲ್ಲ, ಬಂದರೂ ಗರ್ಭ ಕಟ್ಟೋದಿಲ್ಲ. ಈ ರೀತಿಯಿಂದ ಈ ರೋಗದಿಂದ ರೈತರಿಗೆ ತುಂಬಲಾರದ ಆರ್ಥಿಕ ಹಾನಿ ಆಗುತ್ತದೆ. ಈ ರೋಗವನ್ನು ತಡೆಗಟ್ಟಲು FMD ಚುಚ್ಚುಮದ್ದನ್ನು ವರ್ಷಕ್ಕೆ ಎರಡು ಬಾರಿ, ಒಮ್ಮೆ ಡಿಸೆಂಬರ್ನಲ್ಲಿ ಮತ್ತೊಮ್ಮೆ ಜೂನ್ನಲ್ಲಿ ಹಾಕಿಸಬೇಕು. ಪಶುಪಾಲನಾ ಇಲಾಖೆಯವರು ಚುಚ್ಚುಮದ್ದು ನೀಡಲು ಬಂದಾಗ ತಪ್ಪದೆ ಎಲ್ಲ ಜಾನುವಾರುಗಳಿಗೆ ಚುಚ್ಚುಮದ್ದು ಹಾಕಿಸಬೇಕು. ರೋಗದಿಂದ ನರಳುವಂಥ ದನಗಳನ್ನು ಬೇರ್ಪಡಿಸಿ ಪಶುವೈದ್ಯರಿಂದ ಔಷಧೋಪಚಾರ ಮಾಡಿಸಬೇಕು. ದನಗಳನ್ನು ಮತ್ತು ದನಗಳ ಕೊಟ್ಟಿಗೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ರೋಗ